ಕೌಸಲ್ಯತನಯ ಶ್ರೀರಾಮ ಕೌಸ್ತುಭಾಂಗ ತೂರ್ಪು ನಭಾನುಡುದಯಿಂಚೆ ತೋಯ ಜಾಕ್ಷ ದೇವ ಸಂವತ್ಸುಕೋಗ ವೇಡುಕೊಂದುಮು ಮೇಲುಕೋ ಶ್ರೀ ವೆಂಕಟೇಶ. ಲೇವಯ್ಯ ಶ್ರೀಹರಿ ಗೋವಿಂದಲೆಮ್ಮು ನಿದುರಾ ಕಲ್ಯಾಣ ಮೊನರಿಂತ ವೇಗ ಕಮಲ ನಯನ ಪೃದ್ಯಕ್ಕ ನುಣ್ಣದಟು ಚೂಡ ಭುಜಗಸಯನ ವೇಗಲೇವಯ್ಯ ಮಮು ಬ್ರೋವ ವೆಂಕಟೇಶ. ಮಧುಕೈಟ ಭಾರಿ ಶ್ರೀಹರಿ ಪ್ರಕಂಡಿ ಎಲ್ಲ ಲೋಕ ಮುಲಗಲ್ನ ಮಾತಲ್ಲಿ ಲಕ್ಷ್ಮೀ ಆಶ್ರಿತ ಮಾನವುಲ ಸದಾ ಆದರಿಂತ ಅಲುವೇಲು ಮಂಗಮ್ಮ ಇಕ ಮೇಲು ಕೊಮ್ಮ ಬ್ರಹ್ಮಾದಿ ದೇವತಲಂದರು ಭಕ್ತಿ ಮೀರ ಸುರಗುರು ತಮುನಿ ವೆಳ್ತ ತರಲಿ ನೇಡು ನೀ ದಿವ್ಯ ರೂಪಂಬುಗಾನಗನಿಲಚಿನಾರು ಶೀಘ್ರ ಮುಗಲೇ ವಯ್ಯ ಶ್ರೀ ಶ್ರೀನಿವಾಸ. ಕಮಲಾಲು ವಿಕಸಿಂಚು ಕಾಲಮಾಯೇ ನಾನಾ ಸುಗಂಧ ಕುಸುಮಾಲು ನವ್ಯ ನವಿಗೋ ಪಕ್ಷುಲ ಗುಂಪುಲ ಈಯನಿ ಪಾಠ ವಿನಗ ವೇಗಲೇ ವೈಯನಿ ದುರ ಶ್ರೀ ವೆಂಕಟೇಶ. ಅನುಗ್ರಹಮು ಪೊಂದ ಅಷ್ಟದಿಕ್ಪಾಲುರಂದರು ನಿಷ್ಠ ತೋಡ ನೀದು ಪುಷ್ಕರ ಸ್ನಾನ ಮಾಡಿ ನಿಲಚಿನಾರು ಚೂಡಲೇಲೆಮ್ಮು ಅಯ್ಯನಿಕ ಸುಪ್ರಭಾತಂ. ಪದ್ಮನಾಭ ಪುರುಷೋತ್ತಮ ಪಾಪನಾಶ ವೆಂಕಟಾಚಲಪತಿ ವಿಭೋ ವೆಂಕಟೇಶ ಶೀಘ್ರ ಮುಗಲೇ ವಯ್ಯ ಪ್ರಭು ಶ್ರೀನಿವಾಸ ಸೂಡ ಮಾತಂದ್ರಿ ಅಯ್ಯನಿಕ ಸುಪ್ರಭಾತಂ ಸುಪ್ರಭಾತಂ. ಆಕಾಶ ಗಂಗೋದಕಂಬುನು ಲೋಕನಾಥ ತೆಚ್ಚಿ ಪೂಜಾದುಲ ಕೈ ಮುಂದೆ ವಚ್ಚಿರಯ್ಯ ವೇದೋಪನಿಷನ್ಮೂರ್ತುಲವು ವೈದಿಕುಲುನು ವೇಚಿಯುನ್ನಾರು ಲೇವಯ್ಯ ಶ್ರೀ ವೆಂಕಟೇಶ. లేచి నిను చూడ ఈ వేళ నోచినాము ప్రభు, లేచి నిను చూడ ఈ వేళ నోచినాము. ఏ పూర్వ పుణ్య ఫలముగా ఎరుగలేము, చేసిన పాపాలు నేటితో మాసిపోగా వేడుకుందుము కరుణింత వెంకటేశ. మంగళం కోసలేంద్రాయ మహనీయ గుణాత్మని చక్రవర్తి తనూజాయ సార్వభౌమాయ మంగళం.